ಹಿರಿಯರು ಒಂದು ಗಾದೆ ಮಾತು ಹೇಳಿದ್ರಿ, ಆಕಳ ಹೊಟ್ಟೆಗೆ ಅಚ್ಚರಿ ಬಂಗಾರ ಅಂತ ಒಂದು ಗಾದೆ ಮಾತಿಂತು. ಅದನ್ನ ಹೆಂಗ ಅಚ್ಚರಿ ಬಂಗಾರ ಸಿಗುತ್ತದ ತಿಳ್ಕೊಂಡು ನಾವು ಮೊಟ್ಟ ಮೊದಲು ಒಂದು ಆಕಳ ಖರೀದಿ ಮಾಡಿದ್ರಿ, ಜರ್ಸಿ ಆಕಳನ್ನ ಖರೀದಿ ಮಾಡಿವಿ. ಆದ್ರೂ ಪ್ರತಿ ಮುಂಜಾನೆ 5 ಚಂಜಿಕ್ 4 ಲೀಟರ್ ಹಾಲು ಕೊಡ್ತಿತ್ತು. ಅದ ನಂತರ ಮುಂದೆ ಮತ್ತೆ 2 ಆಕಳ ಖರೀದಿ ಮಾಡಿವಿ, ಮತ್ತೆ 2 ಮತ್ತೆ ಹೊಳ್ಳಿ ಮರು ಮಾರಾಟ ಮಾಡಿವಿ, ಮತ್ತೆ 3 ಆಕಳ ಖರೀದಿ ಮಾಡಿವಿ, ಮತ್ತೆ 2 ಆಕಳ ಮಾಡಿವಿ, ಮತ್ತೊಂದು ಮಾಡಿ ಅಂದ್ರೆ ಅದ್ರ ಉತ್ಪನ್ನ ಬಂದಂಗೆ ಅದನ್ನೇ ದುಡ್ಡು ಅದಕ್ಕೆ ಬಳಕೆ ಮಾಡ್ಕೋತ ನಮ್ಮ ಜೀವನಕ್ಕೆ ಏನು ಸುಖಿಯಾಗಿರುವಂತ ಇಟ್ಟು ಹೆಚ್ಚಿನ ದುಡ್ಡು ಹೆಚ್ಚಿನ ಆಕಳನ್ನ ಖರೀದಿ ಮಾಡ್ಕೋತ ಬಂದಿವಿ. ಅನ್ನಂದ್ರ ಮುಂದೆ ಬಂದಾಗ ಮುಂದೆ ಹಾಲಿನ ಒಬ್ಬರು ಹೆಚ್ಚಾಯ್ತು ರೀ, 50 ಲೀಟ್ರು, 70 ಲೀಟ್ರು, 100 ಲೀಟ್ರು, 125 ಲೀಟ್ರ, 150 ಲೀಟ್ರ, 60, 200 ಲೀಟರ್ ತನಕ ನಾವು ಹಾಲು ಇಲ್ಲಿಯ ತನಕ ಹಾಲು ಹಾಕೋತ ಬಂದಾಗಿದೆ. ಆದ್ರೆ ಹೈನುಗಾರಿಕೆ ಮಾಡೋದ್ರಿಂದ ನಮ್ಮ ಪ್ರಪಂಚ ಬಹಳ ಸುಖಿಯಾಗಿ ಬಂದಿದೆ ಅಂತ ನಾ ಹೇಳಕ್ ನನ್ಗೆ ಎದೆತಟ್ಟು ಹೇಳ್ತೀನಿ. ಯಾಕಂದ್ರೆ ನಾವು ಬಹಳ ಕಷ್ಟ ಜೀವಿಗಳು, ಪ್ರಪಂಚದ ಆರ್ಥಿಕ ಅಡಚಣೆದ್ರಿಂದ ಭೂಮಿ ಸುಖ ಭೋಗ ನಮ್ಗೇನು ಸಿಗಲಿಲ್ಲ, ವ್ಯಾಪಾರೋದ್ಯೋಗ ಮಾಡೋದ್ರು ಸರಿಯಾಗಲಿಲ್ಲ. ಆ ಹೈನುಗಾರಿಕೆ ಎಂದ ಮಾಡಿವಿ ಆವತ್ತಿನ ಹಿಡಿದೆ ನಮಗೆ ಸುಖಿಯಾಗಿವೆ ಅಂತ ನಾವು ಹೇಳಕ್ ನನ್ಗೆ ಆತ್ಮಬಲ ಇದೆ. ಈಗ ಹೈನುಗಾರಿಕೆ ಶುರು ಮಾಡಬೇಕು ಅಂತಂದಾಗ ಅದಕ್ಕೂ ದುಡ್ಡು ಬೇಕಾಗ್ತದ, ಪರಿಶ್ರಮನೂ ಬೇಕಾಗ್ತದ, ಮತ್ತೆ ಅದರ ಜ್ಞಾನ ಕೂಡ ಬಹಳ ಮುಖ್ಯವಾದಂತಹದ್ದು. ವೈಜ್ಞಾನಿಕ ಹೈನುಗಾರಿಕೆ ಮಾಡಬೇಕು ಅಂತಂದಾಗ ನೀವು ಯಾಕೆ ಶುರು ಮಾಡಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಬಂದ್ರಿ? ನಾವು ಮೊದಲ ಒಂದು ವಿಚಾರ ಎಂತದ ಮಾಡಿದೀವಿ ಅಂದ್ರೆ, ಶೆಡ್ ಕಟ್ಟಿದೇವ್ರಿ ಮೊದಲ, ಆ ಹೈನುಗಾರಿಕೆ ಮಾಡ್ಬೇಕಂತ ಶೆಡ್ ಕಟ್ಟಿದೆವು. ಶೆಡ್ ನೆಲ್ಲ ಕಂಪ್ಲೀಟ್ ಮುಗಿತ್ರಿ, ಮುಗಿಬೇಕು. ನಮ್ಮ ಮಗ ಏನ್ ಮಾಡ್ದ, ಇದನ್ಯಾರು ಹೆಂಡಿ ಬೆಳೆಯವ್ರು ಮಾರ, ಇದು ಬೇಳೆ ಬೇಡ, ಇದೇನ್ರಿ ತಂದಿಟ್ಟಿಲ್ಲ ತಂದು ಕೂಡಲೇ ನಮಗೊಂದು ಮನಸ್ತಾಪ ಮಾಡಿಕೊಂಡು ನಾ ಪುಣ್ಯ ಕಡೆ ಅಲ್ಲೊಬ್ಬ ಮಗ ಅದನ್ನ ಹಿರಿಯ ಮಗ ಅಲ್ಲಿ ಹೋಗಿಬಿಟ್ಟು ಒಂದು ತಿಂಗಳ ಮುಂದೆ ಏನಾದ್ರು ಫೋನ್ ವಗೈರೆ ಮಾಡಿದ್ರೆ ನಾ ಮಾತಿಲ್ಲ ಕತ್ತಿಲ್ಲ ಅಲ್ಲ ಬಂದ್ ಮಾಡಿದೆ. ಆ ಟೈಮಲ್ಲಿ ಪುನಃ ಫೋನ್ ಮಾಡೋದ್ರಿಂದ ಇಲ್ಲಿ ಏನು ಮಾಡಿದ್ರೆ ನೋಡಪ್ಪ ಆಗೋದಾಯ್ತು ಅನ್ನ ಅಂದು ತಪ್ಪಾಗ್ಯದ, ಹೊಳ್ಳಿ ಬರ್ರಿ ನೀವು ಅಂದಂಗೆ ಏನ್ರಿ ಆಕಳ ವಗೈರೆ ಏನ್ರಿ ಮಾಡೋಣ ಅಂತ ಒಂದು ಗೋಚರಕ್ಕೆ ಬಂದ ನಂತರ ಅವಾಗ ನಾ ಮರಳಿ ಬರಬೇಕಾಯ್ತು. ಮತ್ತೆ ಇನ್ನೊಂದು ಇಲ್ಲಿ ಬರೋದ್ರಾಗ ಏನು ಬಂದ್ರಿ ಇಲ್ಲಿ ನಾ ಏನು ಮಾಡಲಿ, ಮಳೆ ಬೆಳೆನೂ ಸರಿ ಇಲ್ಲ, ನೀನು ತಿಳಿದಂಗೆ ಮಾಡು, ಅರಿವಿ ಬಟ್ಟಿನ ವ್ಯಾಪಾರ ಅದನ್ನು ದುಕಾನ್ ತೆಗೆದೀನಿ. ಮತ್ತು ಇನ್ನೊಂದು ಇಲ್ಲಿ ಸರಿಯಾಗಿ ಮಳೆ ಬೆಳೆನೂ ಇಲ್ಲ, ಮೈ ನೀರಿಲ್ಲ, ಏನೇ ಮಾಡಬೇಕಂದ್ರೆ ಇನ್ನು ನಮ್ಮಲ್ಲಿ ಕೈಗೆ ಕಾಸಿಲ್ಲ ದುಡ್ಡಿಲ್ಲ, ಏನೂ ಪ್ರಯೋಜನ ಅದ ತಿಳ್ಕೊಂಡು ನಾವೊಂದು ತಿಂಗಳ ದಿನ ಕೂಡ ಮಾತೆ ಬಿಟ್ಟು ಬಂದ್ ಮಾಡಿದ್ದೀನಿ. ಹಿಂಗೆ ಆಗ್ತಾ ಆಗತ್ತಾ ಬಂದ ಬಳಕ ಮುಂದೇನೈತ್ರಿ, ಇಲ್ಲ ನೀ ಹೇಳಂಗೆ ಮಾಡೋನು ಅಂದ್ಕೊಳ್ಳೆ. ನಾ ಬರೋದ್ರಾಗ ಮನೆಯಾಗ ಅವನೇ ತೊಗರಿ ಮತ್ತು ಮೆಕ್ಕೆಜೋಳ ಮಾರಿ 80,000 ರೂಪಾಯಿ ರೊಕ್ಕ ಗೊಳೆ ಮಾಡಿಟ್ಟಿದ್ರಿ ನನ್ನ ಮಗನೇ. ಬಂದ ಕೂಡ ಬರಬಾರದ್ರಾಗ ಅವ್ನು ಕೈಯಾಗೆ ಕೊಟ್ಟಿಬಿಟ್ಟೆ ದುಡ್ಡು, ಇಲ್ಲ ನಾಳೆ ಮುಂಜಾನೆ ಹೋಗಿ ಒಂದು ಆಕಳ ಖರೀದಿ ಎಲ್ಲಿ ಭೀ ಮಾಡ್ಬೋದು ನೀವು ಅಂತೇಳಿ ರೊಕ್ಕನೇ ಕೊಟ್ಟಿಬಿಟ್ಟು. ಯಾಕೋ ಅಂದನು, ಇಲ್ಲ ಮತ್ತೆ ಮುಂದೆ ಸರಿ ಹೋತು ನಿಲ್ಲೋ ಹೆಂಗೆ ಹೋತು ನನಗೆ ಗೊತ್ತಿಲ್ಲ, ಇಲ್ಲ ಏನೇ ಇರಲಿ ನೀವು ಹೆಂಗೆ ಆದಂಗೆ ಆಗ್ತದೆ, ಮೊದಲು ಒಂದು ಆಕಳ ಅಥವಾ 2 ಆಕಳ, 1 ಆಕಳ ತೊಗೊಂಬರಿ ಅಂತ ದಣಿ ಕೊತ್ತ ಹೋಗಿ ಇಲ್ಲೇ ಲೋಕಲ್ ಮಂದ್ರೂಪ್ ಅಂತ ಬಜಾರ್ದಾಗ ಹೋಗಿ ಒಂದು ಇದ್ರದ ಜರ್ಸಿ ಕುದುರೆ ಬಣ್ಣಿಂದ ಒಂದು ಆಕಳ 21,500 ಕೊಟ್ಟು ತೊಗೊಂಡು ಬಂದದ್ದಾಯ್ತು ರೀ, ಖರೀದಿ ಮಾಡ್ದೆ. ಬಂದ ಬಳಕ ಒಂದು 8 ದಿನದಾಗ ಅದು ಆಯಿತು, ಮುಂಜಾನೆ 5 ಲೀಟರ್ ಚಂಜಕ್ಕೆ 4 ಲೀಟರ್ ಕೊಡ್ಲಕತ್ತು. ಅವನು ಒಂದು ಹೆಮ್ಮೆಯಿಂದ ಅವನು ಮಾಡ್ಲಿಕ್ಕತ್ತ, ಓಡಾಡಿ ಮೇಯ್ ತೊಳೆಯೋದು, ನೀರು ಕುಡಿಸೋದು, ಮೇವು ಹಾಕೋದು, ಮಾಡೋದು, ಸರಿಯಾಗಿ ಮಾಡ್ಲಿಕ್ಕತ್ತ. ಇನ್ನೂ ಒಂದೆರಡು ತೊಗೊಂಡು ಬಂದುಬಿಟ್ರಿ ಅಂದ. ಒಂದು ಆಕಳ ಕಿಮ್ಮತ್ತಿನ ಒಂದು ನನ್ನ ಬಳಿ ಇತ್ತು, ಒಂದು ಆಕಳು ಇನ್ನೊಂದು ಇರಲಿಲ್ಲ. ಒಬ್ಬ ದೋಸ್ತನ ಬಳಿ ಹೇಳಿ ಅವೊಬ್ಬ ಐತ್ರಿ ನೀವು ಹಿಂಗೆ ಬತುಣಿಗೆ ಅಥವಾ ಮೈಲಾರ ಅಂದ್ರೆ ಏನು ದೂರಿಲ್ಲ, ನಮ್ಗೆ ಬೇಕಾದವ್ರು ಆಗ್ತೀರಿ, ಮತ್ತು 2 ಜೋಡಿ ಜೋಡಿ ಆಕಳವ, ಇವೆಟೋ ನಿಮ್ಮ ಹತ್ರ ದುಡ್ಡು ಕೊಡ್ರಿ, ಇವು 2 ಕಡೆ ಒಯ್ಯರಿ ಅಂತ ಹೇಳಿಬಿಟ್ಟ. ಅವೊಂದೆರಡು ತಂದುಬಿಟ್ಟವ್ರಿ. ಹಾಗೆ ಚಾಲೋ ಆದದ್ದು ಅನ್ನೋದು ಇಲ್ಲಿ ತನಕ ಬಂದದ ನೋಡ್ರಿ. ಹೆಚ್ಚಿನ ವಿಚಾರ ಅಂದ್ರೆ ಏನು ತೊಳದಿ ಪಾಯ ಇದು, ಯಾಕಂದ್ರೆ ಎದುರಾಗೂ ಸಕ್ಸಸ್ ಆಗಲಿಲ್ಲ ರೀ. ಕಪ್ಪಡ ಅಂಗಡಿ ಇತ್ತು, 4-5 ಲಕ್ಷ ಬಾಂಡಲ್ ಇತ್ತು, ಸಿಟಿ ಕುಡ್ತಿತ್ತು ನನಗೆ ಉದ್ರಿ, ಇಲ್ಲಿ ಕೆಳಗೆ ಉದ್ರಿನೇ ಒಯ್ಯದ ಮಂದಿ ರೊಕ್ಕ ಕೇಳಕ್ಕೆ ಹೋದ್ರೆ ತಿಂಗಳು 2 ತಿಂಗಳು 6 ತಿಂಗಳು ರೊಕ್ಕ ಬರ್ಲಕ್ಕಿಲ್ಲ. ಬೇಜಾರು ಬಂದು ಅದನ್ನು ದುಕಾನ ಎಲ್ಲ ತೆಗೆದುಬಿಟ್ಟು ಇದು ಮಾಡೋದಾಗ ವ್ಯವಹಾರ. ಆಯ್ತು ಮನೆ ಮಕ್ಕೊಂಡ್ರೆ ಎಲ್ಲಿ ಹೋದ್ರೆ ಕುತ್ತಲಿ ನಿತ್ತಲಿ ದೋಸ್ತರ ಬಳಿ ಇದೇ ವಿಚಾರ ಬರ್ತಿತ್ತು. ಹೈನುಗಾರಿಕೆ ಮಾಡಬೇಕು, ಆಕಳನ್ನು ತೆರಬೇಕು, ಆಕಳನ್ನು ತೆರಬೇಕು ಅಂತ ಕನಸು ಕಂಡಂಗೆ ಆತಿತ್ತು ರೀ. ಅದು ಮುಂದೆ ನಮಗೆ ಕನಸು ನನಸಾಗಿಬಿಡ್ತು, ಚಲೋ ಆಗ್ಯದ ನಮ್ಗೆ. ನಿಮ್ಗೆ ಹೇಳ್ಬೇಕಾಗಿರಿ ತಳಿದ ಪಾಯ ಇದೇ ರೀ, ಇದ್ರ ಬಿಟ್ಟು ಏನು ಮತ್ತೆ ನೆಚ್ಚಿಂದೇನಿಲ್ಲ. ಈಗ ಒಂದೇದೇನು ಜರ್ಸಿ ಆಕಳು ನೀವು ಕೊಂಡ್ಕೊಂಡ್ರಲ್ಲ, ಅದು ಭಾಳ ಲಕ್ಕಿ ಅಂತ ಹೇಳಿ ನಿಮಗೆ ಪರಿಣಾಮಿಸ್ತೀರಿ? ಅದು ನೋಡ್ರಿ, ಒಂದೇ ಆಕಳು ಖರೀದಿ ಮಾಡಿದೇವ್ರಿ ನಾವು, ಅದು ನಮ್ಮ ಆತ್ಮಕ್ಕೆ ದೇವ್ರಂತ ಪಾಲಿಸ್ಬೇಕ್ರಿ. ಅದು ಮನೆ ದೇವತೆ ಅಂದ್ರೆ 36 ಕೋಟಿ ದೇವತೆಗಳಿದ್ದಂಗೆ. ಒಂದು ಆಕಳು ತಂದೇವ್ರಿ 21,500 ಕೊಟ್ಟು, ಅದನ್ನು ಬಂದು ಎಂಡಿಂದಾಗ ಆಯ್ತು. ಎಯ್ದ ನಂತರ ಮುಂದೆ ನಮ್ಮಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳು ಆಗಿತ್ತು ರೀ ಅದು. ಅವರು ಖರೀದಿ ಕೊಟ್ಟವ್ರು ನಮ್ಗೆ ಅವ್ರು ಬಂದ್ರಿ ತಳದಿಂದ, ಏ ನಮ್ಮ ಆಕಳ ನಾವು ಮಾರೋದ್ರಿಂದ ನಮ್ಮಲ್ಲಿ ಜಗಳ ಕಲಗತಿ ಬಡತನ ಬಂದಂಗ ಐತೆ, ನಮ್ದು ಏನು ಇದ್ದುದಿಲ್ಲ ಸ್ವಚ್ಛ ಲೂಟಿ ಆದಂಗೆ ಆಗತ್ತದ, ನಮ್ಮ ಆಕಳ ನಮಗೆ ಹೊಳಿ ಕೂಡ್ರಿ ತಳಿ ಬಂದರು, ಏನಪ್ಪ ಖರೀದಿ ಕೊಟ್ಟಿ ನಿಮ್ಮ ಆಕಳ ಹೆಂಗೆ ಕೊಡ್ಬೇಕು ನಾವು ಅಂದ್ರೆ, ಏ ಅವ್ರು ಐದಾರು ಮಂದಿ ಬಂದಿರ್ರಿ, ನಾನು ಇವ್ರು ಏನು ದಂಗಮಸ್ತಿ ಮಾಡಕ್ ಬಂದ್ರೆ ನನಗೆ ಭಯ ಬಂದಿತ್ತು. ಆಯ್ತು ಮಕ್ಕಳೇ ನೋಡೋಣಂದ್ರಿ, ಡಾಕ್ಟರ್ ನೋಡ್ರಪ್ಪ ಕೈ ಜೋಡಿಸ್ರು, ಏನು ಕಿಮ್ಮತ್ ಹೇಳ್ತೀರಿ ಹೇಳ್ರಿ, ಅಷ್ಟು ಕೊಟ್ಟು ಹೋಯ್ತೀವನ್ನ ನಾನು ಒಂದು ನೋಡ್ಬೇಕು ಇವ್ರ ಮನಸ್ಸಿಲ್ಲ. 50,000 ಹೇಳಿದ್ರಿ, 45,000 ಖರೀದಿ ಮಾಡಿ ಹೋಯ್ತಿರಿ ಉಲ್ಟ ಹೊಳ್ಳಿ, ಅದ್ರದೊಂದು ಹೆಣಗಾರಿತ್ರಿ ಕೊಡ್ಲಿಲ್ಲ, ಅದು ನಮ್ಮಲ್ಲಿ ಫಸ್ಟ್ ಪ್ರೈಸ್ ಪಡಿತೀರಿ ಅದು 3 ತಿಂಗಳ ಕರ. ಹಿಂಗಾದ್ರಿಂದ ಅದು ಅವ್ರು 45,000 ಮಾರಿದೇವ್ರಿ, 21,500 ತೊಗೊಂಡು ಆಕಳ ಶುರು ಹೊತ್ತಿಗೆ ನಮ್ಗೆ ಅದು 23,000 ರೂಪಾಯಿ ಗಳಿಕೆ ಕೊಡ್ತೀರಿ ಅದು ನಮ್ಗೆ. ಅಂದ್ರೆ ಅದು ದೇವತೆತ್ರಿ ಏನಿತ್ತಿರ, ನಾ ದೇವರಂದ್ರೆ ಹೆಣ್ಣು ದೇವರಂದ್ರೆ ಲಕ್ಷ್ಮಿ ಅಂತ ತಿಳ್ಕೊಂಡು ಅದು ಪಾಲಿಸ್ತೀನಿ ಇನ್ನುವರೆಗೆ. ಸದ್ಯಕ್ಕೆ ನಾನು ನೀವು ಪ್ರತಿಮೆ ಇದೆ ನಂದು, ಫೋಟೋ ಗ್ಯಾರಿ ಹಿಡ್ಕೊಂಡು ನಿಂತು ಆಕಳು ತಗೊಂಡು ಸದ್ಯ ಪ್ರತಿಮೆ ಇದೆ ನಾನು ನೋಡಿ ಸಿಗುತ್ತೆ. ಈಗ ಈ ಒಂದು ಹೈನುಗಾರಿಕೆ ಒಳಗೆ ಏನು ತಾವು ಸಾಧನೆ ಮಾಡಿರಿ, ಬಹಳ ಅದ್ಭುತವಾದಂತಹ ಒಂದು ಸಾಧನೆ ಅಂತ ಹೇಳಿ ಹೇಳ್ಬಹುದು. ಇದನ್ನ ಕಂಡು ನಿಮಗೆ ಸಾಕಷ್ಟು ಪ್ರಶಸ್ತಿ ಗೌರವಗಳು ಬಂದಿರ್ಬೇಕಲ್ಲ? ಬಂದವಲ್ರಿ, ಈಗ ನೋಡ್ರಿ ತಾಲೂಕಾ ಮಟ್ಟದಾಗ ಜಿಲ್ಲಾ ಮಟ್ಟದಾಗ ಶ್ರೇಷ್ಠ ಕೃಷಿಕರಂದು ನಮ್ಗೆ ಆದ್ಯತೆ ಕೊಟ್ಟರು. 25,000 ಮೊದಲು 10,000 ಬತ್ತರಿ, ನಂತರ ಹಿಂದೆ 25,000 ಕೊಟ್ಟರು, ಮತ್ತೆ ಆತ್ಮಾದಿಂದ ಕೊಟ್ಟಾರ್ರಿ. ಜಂಟಿ ನಿರ್ದೇಶಕರಂದು ಈ ಬಿಜಾಪುರದಲ್ಲಿ ನನಗೆ ಗೌರವ ಮಾಡಿ ಸನ್ಮಾನ ಮಾಡಿ ನನಗೆ 25 ರೂಪಾಯಿ ಚೆಕ್ ಕೊಟ್ಟರಲ್ಲಿ. ನಂತರ ಅದ ಮೇಲೆ ಮತ್ತಿಲ್ಲಿ KMF $15 ಕೊಟ್ಟರು, ಒಮ್ಮೆ 10 ರೂಪಾಯಿ ಕೊಟ್ಟರು. ಆ ನಂತರ ಇನ್ನೊಂದು ಅಂದ್ರೆ ನಮ್ಮ ಮೇವು ಕಡೆ ಮಷಿನ್ಗೊಂದು 10 ರೂಪಾಯಿ ಕೊಟ್ಟರಿ. ಇವೆಲ್ಲ ನಮಗೆ ಬಹುಮಾನ ವಿತರಣೆ ಆಗಿವ್ರ ಕೊಟ್ಟಾರ ನಮಗೆಲ್ಲ ಗೌರ್ಮೆಂಟಿಂದ. ಅಂದ್ರೆ ಏನು ಯಾವುದೇ ಆಫೀಸರಿಂದ ನಮ್ಗೆ ಇವೆಲ್ಲ ಬಂದಂತ ಸಹಾಯಧನ ರೀ. ಇನ್ನೊಂದು ಅನ್ಬೇಕಾಗಿದೆ ರೀ, ನಮ್ಮ ಮನೆತನಕ್ಕೆ ಗೌರವ ಬಂದದ್ದು ಹೈನುಗಾರಿಕೆ ಅಂದು. ಹೈನುಗಾರಿಕೆ ಅಂದ್ರೆ ಹೆಂಗ್ರಿ, ಬರೀ ಬಾಯಲ್ಲಿ ಹೈನುಗಾರಿಕೆ ಅಂದೆವು. ಮನ್ಯಾಗ ಮಕ್ಕಳು ಸಸ್ಯರು ಮೊಮ್ಮಕ್ಕಳು ದುಡಿದ್ರಿಂದ ನಾ ಮ್ಯಾಲಿಂದ ಉಸ್ತುವಾರಿ ನಾ ನೋಡ್ದೆ, ತಂದು ಕೊಡೋದು ಆಕಳು ತರೋದಾಯ್ತು, ಖರೀದಿ ಏನ್ರಿ ಸಲಕರಣೆ ಕಂಬಿದ್ರೆ ತಂದು ಕೊಡೋದಾಯ್ತು, ಮಾಡಿದವ್ರು ಅವರು. ಹಂಗೆ ನಮ್ಗೆ ಎತ್ತರ ಎತ್ತರ ಆದ್ರಿಂದ ಹಂಗೆ ಬೆಳ್ಕೋತ ಹೋದ್ರಿಂದ ನಮಗದು ಬಹಳ ಸಂತೋಷದಾಯಕ ಮಾಡ್ತು. ಮತ್ತು ಮಕ್ಕಳು ಹಿಂದೆ ಸಸ್ಯರೆಲ್ಲ ಹೆಮ್ಮೆ ಪಟ್ಟರು, ನಮಗೂ ಹಂಗೆ ಬೆನ್ನತ್ತರು. ಇದರಿಂದ ನಮಗೆ ಏನಾಯ್ತು ಅಂತ ಕೇಳಿದ್ರೆ, ಇದರಿಂದ ನಮ್ಮ ಮನೆತನಕ್ಕೆ ಗೌರವ ಹೆಸರ ಪೇಪರ್ನಲ್ಲಿ ಎಲ್ಲಾನು ಇಂಥವ್ರು ಕೇಳಿ ನೋಡಿ ಜನರಿಂದೋ ಅಥವಾ ಏನು ಸರ್ಕಾರದಿಂದೋ ಅಥವಾ ಏನು ಯಾವ ಆಫೀಸರ್ದಿಂದೋ ಏನೇನೋ ಆಗಿ ಹಂಗೆ ಪೇಪರ್ಗಳದಾಗೂ ಹೆಸರು ಬಂದೈತಿ, ಮತ್ತು ಆಫೀಸ್ದಾಗೂ ಬಂದೈತಿ ಹಿಂಗೆಲ್ಲ ಹೆಸರು ಕೇಳಿ ಬರೋದ್ರಾಗ ನಮ್ಮ ಮನೆತನ ಗೌರವ ಬತ್ತು. ನಮ್ಮ ಹೆಸರನ್ನು ಕೇಳಿ ಬರೋದ್ರಾಗ ಎಲ್ಲ ಕಡೆ ಸದ್ಯಕ್ಕೆ ಜನರಲ್ಲಿ ಪಬ್ಲಿಕ್ ಆದದ್ದು ಅಂದ್ರೆ ಹೈನುಗಾರಿಕೆಯಿಂದ ಆಯ್ತು ನಮ್ಮ ಹೆಸರು ಪಬ್ಲಿಕ್ ಆಯ್ತು. ಈಗ ರೇವಣ ಸಿದ್ದಪ್ಪ ಅವ್ರೆ, ತಾವು ಹೇಳಿದ್ರಿ ಕೂಲಿ ಉಪಯೋಗ ಮಾಡಂಗಿಲ್ಲ, ನಾವು ಎಲ್ಲ ಸ್ವಂತ ಮನೆಯವರೇ ದುಡಿತೀವಿ ಎಲ್ಲ ಅಂಥೇಳಿ. ಈಗ ನೀವು ದಿವಸ ಹಾಲು ಹಿಂಡಬೇಕಾಯ್ತಪ್ಪ ಅಂತಂದ್ರೆ ಭಾಳ ಕಷ್ಟದ ಕೆಲಸ, 100-150 ಲೀಟರ್ ಹಾಲು ಹಿಂಡಬೇಕಾದ್ರೆ ಭಾಳಷ್ಟು ಶ್ರಮ ಆಗ್ತದೆ, ಹೆಂಗೆ ಮಾಡ್ತೀರಿ ನೀವು? ನಾವು ನೋಡಿ ಸರ, 150-200 ತನಕ ಹಾಲು ನಮ್ಮಲ್ಲಿ ಕೊಡ್ತಾವೆ, ತಯಾರಾಗ್ತದೆ ಹಾಲುಗಳು ಆಕಳುಗಳು ಕೊಡ್ತಾವೆ. ಕೈಲಿ ಹಿಂಡಿ ಹಿಂಡಿ ನಮ್ಗೆ ಮೊದಲು ತೊಂದರೆ ಆಗ್ಲಿಕತ್ತು, ಕೈ ಗಂಟು ಆಗ್ಲಿಕತ್ತು. ಅದನ್ನೇನು ಮಾಡೀವಿ, ಇದ್ರ ಸೌಲಭ್ಯ ಏನಂತ ಕೇಳಿದ್ರೆ ಒಬ್ರು ಏಜೆಂಟ್ರು ಬಂದ್ರು, ನಾವು ತಾವಾಗಿ ನಮ್ಮ ಹೊಲಕ್ಕೆ ಬಂದರು, ನಾವು ಆಕಳ ಹೈನುಗಾರಿಕೆ ಮಾಡೋದ್ರಿಂದ ನೋಡಿ ಅವ್ರು ಬಂದು ನಮ್ಗೆ 70 ರೂಪಾಯಿ ಹಾಲು ಹಿಂಡು ಮಷಿನ್ನೇ ಅವ್ರಿಗೆ ಕೊಟ್ಟರು. ರೊಕ್ಕ ಈಗ ಕೊಡಬೇಡ್ರಿ, ನಿಮಗೆ ಸರಿಯಾಗಿದೆ ಆದ ಬಳಿಕ ಇಂಪ್ರೂವ್ಮೆಂಟ್ ಆಯಿತು ಅಂದರೆ ರೊಕ್ಕ ಕೊಡ್ರಿ, ಕೊಡಬೇಡ್ರಿ ಅಂತ ಹೇಳಿದ್ರು. ಅದನ್ನು ನಾವು ಹಂಗ್ಯಾಂಗ್ರಿ, ನಿಮ್ಮದು 70 ರೂಪಾಯಿ ಮಷಿನ್ ಹೇಳ್ತೀರಿ, ಮುಂದೆ ನಮ್ಗೆ ಅನುಕೂಲ ಆದರೆ ರೊಕ್ಕ ಕೊಡೋರಿ, ಇಲ್ಲಾಂದ್ರೆ ಹೆಂಗೆ ಅಂತ ನಾ ಕೇಳ್ದೆ. ಇಲ್ಲ ಮೇಲಾಗಿದು ರಕ್ತ ಹೀರ್ತದತ್ತಿ ಬೇರೆ ಹೇಳ್ತಾರೆ ಬೇಡ ಅಂದನ. ಇಲ್ಲ ಹಂಗೇನು ಅನ್ನಿಸ್ತಪ್ಪ ನನ್ನ ಜವಾಬ್ದಾರಿ ಅಂದರು. ದೂರ ಜುರ್ಮಿಲ್ಲ ಅವ್ರು ಏನಂದ್ರೆ ನಮ್ಮ ಲಾಸ್ಟ್ ಕಷ್ಟ ನೋಡಿ ಅವರೇ ಮಷಿನ್ ಮಿಲ್ಕಿಂಗ್ ಮಷಿನ್ ಕೊಟ್ಟು ಹೋಗ್ದಾಯ್ತು 70 ರೂಪಾಯಿಗೆ. ಅದನ್ನ ಮೇಲೆ ನಾವು ಬಳಸಲಿಕ್ಕೈತೀವಿ, ಅಗ್ದಿ ಸಂಪೂರ್ಣ ಏನು ದನ ಕಳಿ ತೊಂದರೆ ಇಲ್ಲ ಏನಿಲ್ಲ. ಸರಿಯಾಗಿ 5 ನಿಮಿಷಕ್ಕೊಂದು ಆಕಳು, 2-3 ನಿಮಿಷಕ್ಕೊಂದು ಆಕಳು ಹಿಂಡಿತೀವಿ, 10-15 ಲೀಟರ್ 15 ಲೀಟರ್ ಹಾಲು. ಮತ್ತು ಇನ್ನೊಂದು ಇವಕ್ಕೆ ನುಚ್ಚ ವಗೇರಿ ಚಂದಿ ವಗೇರಿ ಏನು ಮಾಡ್ಬೇಕಂದ್ರೆ ರೆಡಿಮೇಡ್ ತರಲಕ್ಕ ಹೋದ್ರೆ ತುಟ್ಟಿ ಕಾಸ್ಟ್ ಹೆಚ್ಚಾಗ್ತದೆ. ನಾವು ಹಿಟ್ಟಿನ ಗಿಡಸೋದಕ್ಕೆ ನಾವು ಅಳವಡಿಸ್ಕೊಂಡಿದ್ದೀವಿ, ಯಾವುದೇ ಕಚ್ಚಾ ಪದಾರ್ಥ ತಂದು ಅವನ್ನೆಲ್ಲ ನಾವು ಗಿರಣಿಗಳನ್ನು ನುರಿಸಿ ನಾವು ಕಲಬೆರಕೆ ಮಾಡಿಕೊಂಡು ನಾವು ಫೀಡ್ಸ್ ತಯಾರು ಮಾಡ್ಕೋತೀವಿ. ಇದೊಂದು. ಎರಡನೇ ದಿನ ಅಂತ ಕೇಳಿದ್ರೆ ಹೊಲ್ದಾಗ ಬೆಳೆದುದಾಗಲಿ ಅಥವಾ ಹೊರಗಿಂದ ಕೊಂಡು ತರೋದ್ರೆ ಆಗಲಿ ಕಣಿಕೆ ವಗೇರಿ ತಂದುದ್ದೇನದೆಲ್ಲ ಅದನ್ನು ಸಣ್ಣಗೆ ಕೊರಿಲಿಕ್ಕೆ ಕಣಿಗೆ ಕಡೆ ಮಷಿನ್ನ ಕಡಬ ಕುಟ್ಟಿ ಮಷಿನ್ನ ತರೋದಕ್ಕೆ ಅದನ್ನು ನಾವು ಅದ್ರ ಅಳವಡಿಸ್ಕೊಂಡು ಖರೀದಿ ಮಾಡೀವಿ. ಇದು ಅಲ್ಲದೇ ಮತ್ತೊಂದು ಏನಂತ ಕೇಳಿದ್ರೆ ಬೆಡ್ ಅಥವಾ ದನಗಳು ತೊಳಿಲಿಕ್ಕೆ STP ಮೊದಲು ಮಾಡಿ ಸದ್ಯ ಸ್ವಚ್ಛ ಮಾಡ್ಲಿಕ್ಕೂ ಅದನ್ನು ಖರೀದಿ ಮಾಡೀವಿ. ಇವೆಲ್ಲನೂ ನಾವು ಜಾನುವಾರುಗಳ ಬಗ್ಗೆ ಸಂಪೂರ್ಣ ಮಷಿನ್ ಒಳಗೆ ಒಂದು 3-4 ಮಷಿನ್ ಖರೀದಿ ಮಾಡೋದ್ರಿಂದ ಆಳುಗಳ ಪ್ರಾಬ್ಲಮ್ ನಮಗೆ ಬೇಕಾಗಿಲ್ಲ. ಅದಕ್ಕೆ ನಾವು ಮನೆಯವರೇ ಮಗ ಆಗಲಿ, ಸಸಿ ಆಗಲಿ, ಮೊಮ್ಮಕ್ಕಳಾಗಲಿ, ನಾವು ಅಲ್ಲಿ ಮೇಲೆ ಉಸ್ತುವಾರಿ ಮಾಡ್ಕೋತು ಈ ನಮ್ಮನ್ನು ಹೊಂಟದ್ದಾಗ್ಯದ. ಇದರಿಂದ ನಮ್ಗೆ ಯಾವುದೇ ಥರದ್ದು ನಮ್ಗೆ ಹೈನುಗಾರಿಕೆ ಒಳಗೆ ತ್ರಾಸ ಅನ್ನೋದು ಏನೂ ಇಲ್ಲ. ಅದಕ್ಕೆ ನಾವು ನಿಮಗೆ ಹೇಳಬೇಕು. ಆದ್ಮೇಲೆ ನಮ್ಮ ಜೊತೆಗೆ ರೇವಣ ಸಿದ್ದಪ್ಪ ಅವರ ಚಿರಂಜೀವಿಯಾಗಿರುವಂತಹ ಮಾಂತೇಶ್ ಬುಕ್ಕಿ ಅವರು ಕೂಡ ಇದ್ದಾರೆ. ಅವರು ಜಾನುವಾರುಗಳಿಗೆ ಔಷಧೋಪಚಾರ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಕೇವಲ 8ನೇ ತರಗತಿಯವರೆಗೆ ಓದಿ ಅವರು ಅನುಭವದ ಮೂಲಕನೇ ಪ್ರಥಮ ಚಿಕಿತ್ಸೆ ಮಾಡ್ತಾರೆ, ಔಷಧೋಪಚಾರ ಮಾಡ್ತಾರೆ. ಯಾವ ರೀತಿ ಇದನ್ನು ಸಾಧಿಸಿದ್ರು ಅನ್ನೋದನ್ನ ಅವರಿಂದ ನಾವು ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಮಹಂತೇಶ್ ಅವರು. ಸರ್, ನಾವು 2008-09 ರೀ ಹೈನುಗಾರಿಕೆ ಮಾಡ್ತಾ ಇದ್ದೇವೆ ರೀ. ಆಮೇಲೆ ಏನಾಯ್ತು, ನಾವು ಅವಾಗ ಅವಾಗ ಮೇಲೆ ಮೇಲೆ ದನಗಳಿಗೆ ಆರಾಮ ತಪ್ಪಿದ್ರಿ. ಬೇರೆಯಿಂದ ಹೊರಗಿನ ಡಾಕ್ಟರ್ ಕರೆಸ್ರಿ, ಇಂಡಿಯನ್ ಅನ್ರಿ, ಆಯ್ತು, ಇಲ್ಲಿ ನೆರೆಹಳ್ಳಿಯಿಂದ ಮಹಾರಾಷ್ಟ್ರ ತರಿಸ್ತಿದ್ದೆ ರೀ. ಅದನ್ನು ನೋಡ್ಕೋತ ನೋಡ್ಕೋತ ಹಂಗೆ ಸರ್, ನಾ 2013-14 ರೀ ಯಾವ ಜಡ್ಡಿಗೆ ಏನು ಕೊಡ್ತಾರೆ, ಯಾವ ರೋಗಕ್ಕೆ ಏನು ಮಾಡ್ತಾರೆ ಅನ್ನುವಂಥ ಒಂದು ಡೈರಿ ಮಾಡಿದ್ರಿ. ನಾ ಡೈ ಒಂದು ಸೈಡ್ ರೋಗ ರುಜಿ ಬರ್ಕೊಂಡೆ, ಒಂದು ಸೈಡ್ ಔಷಧ ಬರ್ಕೊಂಡ್ರಿ. ಬರ್ಕೊಂಡು ಮುಂದೆ 13-14 ರೀ ಸರ್ ನಾನೇ ಸ್ವಂತ ಪ್ರಾಕ್ಟೀಸ್ ಮಾಡಿದ್ರಿ. ಪ್ರಾಕ್ಟೀಸ್ ಮಾಡೋದ್ರಿಂದ ರೀ ಅದನ್ನು ನಮಗೆಲ್ಲ ದನಗಳು ರಿಸಲ್ಟ್ ಬರಾಕತ್ತು ರೀ. ರಿಸಲ್ಟ್ ಬರೋದ್ರಿಂದ ರೀ ಆ ಮುಂದೆ ಕೆಲವೊಂದು ಟೈಮ್ದಾಗ ನನಗೊಬ್ಬರು ಇಲ್ಲಿ ಬೆಳಗಾವ್ ಅಂತ ಒಬ್ಬರು ಡಾಕ್ಟರ್ ಇದ್ರಿ, ರಾಮಕೃಷ್ಣ ನಾಯ್ಕ ಅಂದ್ರಿ. ಸ್ವಲ್ಪ ಹಂಗೆ ಏನು ಸ್ವಲ್ಪ ನಂಗೆ ಪ್ರಾಬ್ಲಮ್ ಆದಾಗ ಅವ್ರಿಗೆ ಫೋನ್ ಹಚ್ಚಿ ಕಾಂಟ್ಯಾಕ್ಟ್ ಮಾಡ್ತಿದ್ರಿ, ಅವ್ರ ಬಗ್ಗೆ ಅವ್ರು ಮಾಹಿತಿ ಐತ್ರಿ ಎಲ್ಲ ಗೊತ್ತಲ್ರಿ. ಅದರಿಂದ ಹಂಗೆ ಮಾಡ್ಕೊತ ಮಾಡ್ಕೊತ ಈಗ ಇಲ್ಲಿ ಮಟ್ಟ ಹಂಗೆ ನಡೆದ ರೀ. ಮತ್ತೇನದ ಪ್ರಥಮ ಚಿಕಿತ್ಸೆ ನೆರೆ ಹೊರೇನ್ರಿ, ಆಜುಬೋದನ್ರಿ, ಇದನ್ನ ನೋಡ್ಕೊಂಡು ನೆರೆ ಹೇಳ್ರಿ. ಯಾರು ನಮ್ಮ ಸ್ವಲ್ಪ ಹಿಂಗೆ ಆಗ್ಯದ ಅಂದಾಕರ ಡಾಕ್ಟರ್ ಬರ್ಲಕ್ಕತ್ತು ಸ್ವಲ್ಪ ಲೇಟ್ ಆದ್ರೆ ಕರೆಸ್ತಾರೆ ಸರ್. ಅಲ್ಲಿ ಹೋಗಿ ನಾ ಚಿಕಿತ್ಸೆ ಮಾಡ್ಕೊಂಡೆ, ಗುಣಪಡಿಸ್ಕೇಶನ ನಮ್ಮ ವಸ್ತಿಗಳನ್ನ ಬರ್ತಿದ್ದೇನೆ ರೀ. ಈಗ ಚಿಕಿತ್ಸೆ ಮಾಡೋ ಮುಂದೆ ನಮ್ಗೆ ಸಾಕಷ್ಟು ಇನ್ನೂ ಟ್ರೈನಿಂಗ್ ಬೇಕಾಗ್ತದೆ ಅಥವಾ ಇನ್ನೂ ಹೆಚ್ಚಿನ ಒಂದು ಜ್ಞಾನ ಬೇಕು ಅಂತೇಳಿ ಯಾವಾಗಾದರೂ ಅನಿಸ್ತದೆ ನಿಮಗೆ? ಹಾಂ, ಅನಿಸುತ್ತಲ್ಲ ಸರ್. ಅದನ್ನು ಈಗ ನಾವು ಮಾಡ್ಕೋತ ಹೋಗುವಾಗ ಸರ್ ಕೆಲವೊಂದು ನಮ್ಗೆ ಭಾಳ ಟಫ್ ಅನಿಸ್ತಾರೆ ರೀ. ಆ ಮೂಮೆಂಟ್ ಕೆಲವೊಬ್ಬರು 2-3 ಡಾಕ್ಟರ್ಗಳು ಜನ ಕಂಡು ಕಾಂಟ್ಯಾಕ್ಟ್ ಫೋನ್ ಅದಾವ್ರಿ, ಅವ್ರ ಕಡೆಯಿಂದ ಸಹಾಯ ತೊಗೋತೇನೆ ರೀ. ತೊಗೊಂಡು ಸ್ವಂತನೇ ನಾನು ಪ್ರಯತ್ನ ಮಾಡ್ತೇನೆ ರೀ. ಅವು ಸಕ್ಸಸ್ ಆಗ್ಯಾವ್ರಲ್ಲ, ಯಾವ ಫೇಲ್ ಹೋಗಿಲ್ಲ ರೀ. ಹಂಗೆ ಮಾಡ್ಕೋತ ಹೆಚ್ಚಿದಾಗ್ಬಿಟ್ಟಾರೆ ರೀ. ಅಂದರೆ ಈಗೇನು ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ ಅದ, ಔಷಧೋಪಚಾರ ಮಾಡೋದು, ಲಸಿಕೆ ಕೊಡೋದು, ಲಸಿಕೆ ಅದೆಲ್ಲ ಕಾಲಕಾಲಕ್ಕೆ ಕೊಡ್ತಾ ಇದ್ದೀರಿ? ಹಾಂ ಸರ್, ಲಸಿಕೆ ಕಾಲುವೇಲ್ ಮೈ ಬೇಲ್ ಲಸಿಕೆ ಹಾಕ್ತೀವಿ ರೀ. ಮತ್ತು ಯಾವುದೇ ಥರ ಒಳಗೆ ಕರಡ್ ಎತ್ತಾದ್ರನ್ರಿ ಅವ್ನು ತಕ್ಕೋದು ರೀ. ಮತ್ತು ನಾವು ಹೊರಗಿನಿಂದ ಮೆಡಿಕಲಿಂದ ಮೆಡಿಸಿನ್ನೇ ಖರೀದಿ ಮಾಡಿರಿ, ಮನೆಯಲ್ಲೇ ಸ್ಟಾಕ್ ಇಡ್ತೀನಿ ರೀ. ನಾನು ಯಾವ್ಯಾವ ಟೈಮ್ದಾಗ ಯಾವ್ಯಾವ ಜಡ್ಡು ಬರ್ತಾನೋ ಅಂತ ಗೊತ್ತಾಗಂಗಿಲ್ಲ ರೀ. ಅದನ್ನೇ ಆ ಟೈಮ್ದಾಗ ಚೆಕಪ್ ಮಾಡಿರಿ, ಅದನ್ನೇ ನಾನು ಮೆಡಿಸಿನ್ ಯೂಸ್ ಮಾಡ್ತೀನಿ ರೀ. ಈಗ ಸಾಮಾನ್ಯವಾಗಿ ದನಕರುಗಳಿಗೆ ಏನು ರೋಗ ಬರ್ತಾವ ಅವುಗಳ ಲಕ್ಷಣಗಳು ಗೊತ್ತಿರಬೇಕಾಗ್ತದೆ, ಅದ್ರ ಜೊತೆಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದು ಕೂಡ ನಮಗೆ ಗೊತ್ತಿರಬೇಕಾಗ್ತದೆ. ಈಗ ಏನು ರೋಗ ರುಜಿನಗಳು ಬರ್ತಾವಲ್ಲ ಅವುಗಳನ್ನು ಗುರುತು ಹಿಡಿದು ಅದರ ನಂತರ ಟ್ರೀಟ್ಮೆಂಟ್ ಮಾಡೋದು ಎಲ್ಲ ನಿಮಗೆ ಈಗ ಸದ್ಯಕ್ಕೆ ಬರ್ತದೆ ಅಂತ ಹಂಗಾಯ್ತಲ್ಲ? ಹಾಂ ಸರ್, ಎಲ್ಲ ಅದ್ರ ಬಗ್ಗೆ ನನಗೆ ನೂರಕ್ಕೂ ಕನ್ಫರ್ಮ್ ಮಾಡ್ಕೊಂಡು ಎಲ್ಲ ಅದ್ರ ತೀರಿಕೊಂಡಿದ್ದೀನಿ ಸರ್. ಎಲ್ಲ ಹ್ಞೂ ರೀ, ಎಲ್ಲ ಯಾವ್ದು ಥರ ಅಲ್ರಿ, ಜ್ವರ ಬಲ್ರಿ, ಕ್ಯಾಲ್ಸಿಯಂ ಕಮ್ಮಿ ಆಗಿ ನೆಲಕ್ಕೂದ್ದ ನಾವು ಇವಟ್ಟು ಹೇಳ್ತಿಲ್ಲನ್ರಿ. ಮತ್ತು ಕೆಲವೊಂದು ಟೈಮ್ದಾಗ ಆಕಳು ವೀಕ್ನೆಸ್ ಇರೋದ್ರಿಂದ ಮಾಸ್ಕ್ ಕಡಿಗೆ ಇಲ್ರಿ. ಆ ಮೂಮೆಂಟ್ ಮೇಲೆ ಮೇಲೆ ಜ್ವರ ಬಂದು ಆಕಳು ಹಾಲು ಕಂಡಿರ್ತಾರೆ ರೀ. ಅವನ್ನೆಲ್ಲ ಏನೇನು ಮೆಡಿಸಿನ್ ಕೊಡಬೇಕು ಏನೇ ಮಾಡ್ಬೇಕನ್ನು ಎಲ್ಲ ತೆರಿಕೊಂಡು ಮಾಡ್ಕೋತ ಹೊಂಟೇನಿ ಸರ್. ಈಗ ಟ್ರೀಟ್ಮೆಂಟ್ ಕೊಟ್ಟ ಮೇಲೂ ಕೂಡ ಡಾಕ್ಟರ್ಗೆ ಸಂಪರ್ಕ ಮಾಡಿ ನಾನು ಇಂಥದ್ದು ಮಾಡೀನಿ ಅಂತೇಳಿ ಅವ್ರಿಗೆ ಏನಾದರೂ ಹೇಳ್ತಾ ಇರ್ತೀರಿ? ಹಾಂ ಸರ್, ನನಗೆ ನಾನು ಅನ್ಸಟ್ ನಾ ಮಾಡಿರ್ತೇನೆ ಸರ್. ಆ ಟೈಮಲ್ಲಿ ಸ್ವಲ್ಪ ಮಿಕ್ತಪ್ಪ ಅಂತಂದ್ರೆ ಅವ್ರಿಗೆ ಕಾಲ್ ಮಾಡಿರ್ತೀನಿ ರೀ. ಅವ್ರು ಹೇಳಿದ್ರು ಇದ್ರಲ್ಲ ಕೊಟ್ಟು ಸರಿ ಅದ, ಇದ್ರ ಮೇಲೆ ರಿಕವರ್ ಆಗಬೇಕು, ರಿಕವರ್ ಆಗಲಿ ಅಂದ್ರೆ ಆಗಲ್ಲಪ್ಪ ಅಂತ ರೈತರು ಹೇಳ್ಬಿಟ್ಟು ಹೇಳ್ತಾರೆ ಅವರು. ಇಲ್ಲ ಅಂತ ನಾ ಮಾಡೋ ಹೊತ್ತಿನಾಗೆ ಆಯ್ತಪ್ಪ ರಿಕವರ್ ಆಗಿಬಿಟ್ಟಿರ್ತೀರಿ, ಅವ್ರಿಗೇನು ಕೇಳೋ ಅವಶ್ಯಕತೆ ಬರಲ್ರಿ. ಯಾವಾಗಾದರೂ ಕೂಡ ಈಗ ಟ್ರೀಟ್ಮೆಂಟ್ ಮಾಡಬೇಕು ಅಂತಂದಾಗ ಒಂದು ಸ್ವಲ್ಪ ಕಷ್ಟ ಅನಿಸುವಂಥದ್ದು ಅಥವಾ ಅಧೈರ್ಯ ಅನಿಸುವಂಥದ್ದು ಆಗ್ತಿರ್ತದೆ ಸರ್? ಅದಾಗ್ತಿತ್ತು ಸರ್. ನಾ ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ 2013-14-15 ತನಕ ಸ್ವಲ್ಪ ಅನಿಸಿದ್ದೆ, ಹೆದರಿಕೆ ಬಿಡ್ತೀರಿ. ಈಗ ಏನು ರೀ ಸರ್, ಹೆದರಿಕೆ ಅಂತ ಏನೂ ಇಲ್ಲರಿ, ಫುಲ್ ಡೇರಿಂಗ್ಲಿ ಎಲ್ಲ ಕೆಲಸ ಮಾಡ್ಕೊತ ಹೊಂಟೇನಿ ರೀ. SS ಯಾವ ಡಾಕ್ಟರ್ಗಳಿಗೆ 90% ಕೇಳುವಂಥ ಅವಶ್ಯಕತೆ ಇಲ್ಲರಿ, 90% ಸ್ವಂತ ನನ್ನ ಅನುಭವನೇ ನಾ ಮಾಡಕತ್ತೇನೆ ರೀ. ಹ್ಞೂ, ಭಾಳ ಸಂತೋಷ. ನಮಸ್ಕಾರ ಸರ್. ರೇವಣ ಸಿದ್ದಪ್ಪ ಆನಂದಪ್ಪ ಬುಕ್ಕಿ ಅವರ ತೋಟದೊಳಗೆ ಇದ್ದೀವಿ. ಹೈನುಗಾರಿಕೆಯೊಳಗೆ ಸುಮಾರು 13-14 ವರ್ಷಗಳ ಅನುಭವ ಅವರದಾಗಿದೆ. ಈಗ ಪಶು ವಿಶ್ವವಿದ್ಯಾಲಯದ ತಜ್ಞರಾಗಿರ್ಬೋದು ಅಥವಾ ಪಶು ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಅವ್ರನ್ನ ಸಂಪರ್ಕ ಮಾಡಿ ಅವರಿಂದ ಒಂದು ಜ್ಞಾನವನ್ನು ತಗೊಳ್ಳುವಂತಹ ಒಂದು ಕೆಲಸ ತಾವು ಮಾಡಿದ್ರಿ? ನಾವು ಏನು ಅವರಿಂದ ಏನು ಮಾಡಿಲ್ಲ ಸರ್, ನಮ್ಮ ಸ್ವಂತ ಅನುಭವದಿಂದ ನಾವು ಮಾಡಿದಂಥ ಹೈನುಗಾರಿಕೆ ಇದು. ನಾವು ಎಲ್ಲಿ ಏನು ಮಾಡಿಲ್ಲ, ಹೈನುಗಾರಿಕೆ ಪಶು ಸಂಗೋಪನೆಯಿಂದ ಸರ್ಕಾರಿ ಲೆವೆಲ್ ನಾವು ಎಲ್ಲಿ ಹೋಗಿ ಬರೋದು ಏನು ಮಾಡಿಲ್ಲ. ನಾವು ಈಗ ಸರ್ಕಾರದ ಸೌಲಭ್ಯಗಳು ಕೂಡ ಇರ್ತಾವ, ಇಂಥ ಒಂದು ಉದ್ಯೋಗ ಮಾಡ್ತೀರಿ ಅಂತಂದಾಗ ಅದಕ್ಕೂ ಸಾಲ ಸೌಲಭ್ಯಗಳಾಗಿರ್ಬೋದು ಅಥವಾ ಸಬ್ಸಿಡಿ ಆಗಿರ್ಬೋದು ಇಂಥವೆಲ್ಲ ಇದ್ದೇ ಇರ್ತಾವ, ಇದ್ರದ್ದು ಉಪಯೋಗ ಏನಾದರೂ ತಾವು ಮಾಡ್ಕೊಂಡ್ರಿ? ಏನು ಮಾಡ್ಕೊಂಡಿಲ್ಲ ಸರ್. ನಮ್ಮಲ್ಲಿ ಅನುಭವದಿಂದ ನಾಲ್ಕು ದುಡ್ಡು ಸಂಪಾದನೆ, ಗೋ ಮಾತಾನಿಂದ ಬಂದಂಥ ದುಡ್ಡು ಪರಿಸರ ಹೊಂದಾಣಿಕೆ ಬಂದಂಥ ದುಡ್ಡು ಭಾಳ ನಿಗದಿ ಪಟ್ಟಂಥ ದುಡ್ಡಿತ್ತು, ಅದನ್ನೇ ನಾವು ಹೆಚ್ಚಿಂದ ಹೆಚ್ಚು ಬೆಳೆಸುವತ್ತು ಹೋದಂಗೆ ನಮ್ಗೆ ಭಗವಂತ ಅದನ್ನೇ ಹೆಚ್ಚಿಂದ ಹೆಚ್ಚು ಮಾಡಿಕೊಟ್ಟದ್ರಿಂದ ನಾವು ಯಾವ ಸಾಲ ಸೌಲಭ್ಯ ಸಬ್ಸಿಡಿ ಕೊಡ್ತಂತ ಬ್ಯಾಂಕಿನವರು ತೋಟಕ್ಕೆ ಬಂದದ್ದಾಗ್ಯದ, ನಾವು ಏನು ಬ್ಯಾಡ ಅಂತ ಹೇಳ್ದಾಗ್ಯದ, ಯಾವುದನ್ನು ಸಾಲ ವಗೈರೆ ಏನು ತೊಳಾರದೆ ನಾವು ಇಲ್ಲಿ ತನಕ ಬಂದಂತ ಹೈನುಗಾರಿಕೆ ವ್ಯವಹಾರ. ಈಗ ನೀವು ಶುರು ಮಾಡಿದ್ದು ಒಂದು ಆಕಳಿನಿಂದ, ಒಂದು ಜರ್ಸಿ ಆಕಳಿನಿಂದ ಶುರು ಮಾಡಿದ್ರಿ, ಈಗ ಸಾಕಷ್ಟು ಸುಮಾರು 15 ಹೆಚ್ಚು ಆಕಳು ನಿಮ್ ಕಡೆ ಅದಾವ, ಅದು ಹೋಲ್ಸ್ಟೈನ್ ಫ್ರೀಷನ್ HF ಆಕಳುಗಳದಾವ, ಯಾವ ರೀತಿ ಇದು ಸಾಧ್ಯ ಆಯ್ತು ಅಂತೀರಿ? ಅದೇ ಬಂದಿಂದ ದುಡ್ಡಿನಿಂದ ರೀ, ತಿಂಗಳ ತಿಂಗಳ ಶುರುವತ್ತಿಗೆ ಎಷ್ಟು ಬಂತು ಕಾಸು ಕಡಿಮೆ ಬರ್ತಿತ್ತು, ಖರ್ಚು ಅದರಿಂದ ಖರ್ಚು ಇರ್ತದ, 60% ಖರ್ಚು ಇರ್ತದ, 40% ನಮ್ಗೆ ಆದಾಯ ಇರ್ತದ, ಅದನ್ನ ನಾವು ತಿಂಗಳ ಗೋಚರ ಎಷ್ಟು ಆಗ್ತದೆ ಅನ್ನೋದು ವಿಚಾರ ಮಾಡ್ಕೋತ ಬಂದು ಅದರಿಂದ ನಾವು ಮತ್ತೆ ಹೊರಗೆ ಒಂದು ಎರಡು ಒಂದು ಥೋಡಿ ರೊಕ್ಕ ನಿಂದ್ರಿಸಿ ಎಲ್ಲಿ ಗುರುತಿನಿಂದ ಏನೇನೋ ಮಾಡಿಕೊಂಡು ನಾವು ಒಂದು ಸ್ವಂತ ಅನುಭವದಿಂದ ಮಾಡಿದಂಥ ವಿಚಾರ, ಮತ್ತು ಅವ್ರಿಗೆ ನಾವು ತುಂಬ ವಿಶ್ವಾಸ ಇಟ್ಟು ಮಾಡೋದ್ರಿಂದ ಬಜಾರ್ನಲ್ಲಿ ಖರೀದಿ ಮಾಡೋದು ಹೋಗುದು ಬರೋದ್ರಿಂದ ನಮಗೂ ಅಲ್ಲಿಂದು ವ್ಯಾಪಾರಸ್ಥರೇ ನಮಗೂ ಜನ ಅನುಕೂಲ ಮಾಡೋದಾಗ್ಯದ ಹೊರತಾಗಿವಿನ ನಾವು ಬ್ಯಾಂಕ್ ವಗೈರೆ ಯಾವ ತರದಿಂದ ನಾವು ಏನು ವಿಚಾರ ಮಾಡೋದಾಗಿಲ್ಲ. ಈಗ ಇಂಥ ಒಂದು ದೊಡ್ಡ ಉದ್ಯಮ ನಡೆಸ್ಕೊಂಡು ಹೋಗಬೇಕು ಬೆಳೆಸ್ಕೋಬೇಕು ಅಂತಂದಾಗ ಬಹಳಷ್ಟು ನಾವು ಅದ್ರ ಬಗ್ಗೆ ಪರಿಶ್ರಮ ಪಡಬೇಕಾಗ್ತದೆ, ಇದೆಲ್ಲ ಗೊತ್ತಿರುವಂತಹದ್ದೇ, ಇದು ತಮ್ಮ ಅನುಭವ ಕೂಡ ಹೌದು. ಆಕಳನ್ನ ಸಾಕಬೇಕಾದ್ರೆ ಅವಕ್ಕೆ ದಾಣಿ ಮಿಶ್ರಣ ಕೊಡಬೇಕು, ಮೇವು ಕೊಡಬೇಕು, ಆಮೇಲೆ ಅವುಗಳಿಗೆ ಆರೋಗ್ಯವನ್ನು ಕೂಡ ಸರಿಯಾಗಿ ನೋಡಿಕೊಳ್ಬೇಕು, ಲಸಿಕೆ ಹಾಕ್ಕೊಳ್ಬೇಕು, ಔಷಧ ಕೊಡಬೇಕು, ಈ ಎಲ್ಲ ಕೆಲಸಗಳನ್ನು ಯಾವ ರೀತಿ ತಾವು ನಡೆಸ್ಕೊಂಡು ಬಂದರೆ? ಇದೇ ನಮ್ಮ ಬರ್ತಕ್ಕಂಥ ಹಾಲಿನ ಆದಾಯದಿಂದ ರೀ, ಅದನ್ನೆಲ್ಲ ನಾವು ಮೇವ ಅಥವಾ ಖರೀದಿ ಮಾಡಬೇಕು, ಚಂದಿ ಖರೀದಿ ಮಾಡಬೇಕು, ಮೆಕ್ಕೆಜೋಳ, ಶೇಂಗಾದ ಹಿಂಡಿ, ಹತ್ತಿ ಕಾಳು ಹಿಂಡಿ ಅಥವಾ ನೆಲ್ ತೌಡ ಇವನ್ನೆಲ್ಲ ಖರೀದಿ ಆದರೆ ಸ್ವಲ್ಪ ಖರೀದಿ ಮಾಡಿಕೊಂಡು ಆದಾಯ ಹೆಚ್ಚಾದಂಗಾದಂಗೆ ಸ್ಟೋರೇಜ್ ಹೆಚ್ಚಿಂದ ಹೆಚ್ಚು ಖರೀದಿ ಮಾಡಕತ್ತೀವಿ. ಆದ್ರೆ 1 liter ಹಾಲು ಹಿಂಡಿತಿತ್ತು ಅಂದ್ರೆ ಅದಕ್ಕೆ ಆ ದನಗಳನ್ನು ನಾವು ಯೋಗ್ಯ ಆರೋಗ್ಯದಿಂದ ಕಾಪಾಡಿಕೊಂಡು ಹೋಗ್ಬೇಕಾಗಿದ್ದರೆ 1 liter 200 gram ನೆಂತೆ ಇಟ್ಕೊಂಡು ಅದು 10 liter ಹಾಲು ಕೊಡ್ತಿತ್ತು ಅಂದ್ರೆ ಅದನ್ನು 2 kg ಅದ್ರ ಹೆಲ್ತ್ಕ್ಕೆ 1 kg ಎಕ್ಸ್ಟ್ರಾ ಈ ನಮ್ಮನ್ನ ಕೊಡ್ತಾ ಬಂದದ್ರಿಂದ ದನಗಳನ್ನು ಪರಿಸರ ಹೊಂದಾಣಿಕೆಯಿಂದ ಅವನು ಆರೋಗ್ಯ ಹೆಲ್ತ್ಕ್ಕೂ ಉಳಿಸ್ಕೊಂಡೇವಿ, ನಾವು ಬಿ ಅದರಿಂದ ಹೈನುಗಾರಿಕೆಯಿಂದ ಆ ಬರ್ತಕ್ಕಂಥ ಹಾಲಿನಿಂದ ನಾವು ಆರೋಗ್ಯವಂತರಾಗಿ ಉಳಿದೀವಿ, ದನಗಳನ್ನು ಆರೋಗ್ಯವಂತರಾಗಿ ಉಳಿಸೀವಿ. ಮತ್ತೆ ಯಾವುದೇ ಇದ್ರಾಗ ಕೂಲಿ ನಾಲಿ ಏನ್ರಿ ಬೇಕು ಅನ್ನೋ ಏನ್ರಿ ಒಂದಿಟ್ಟು ಹ್ಯಾವಿ ಕೆಲಸ ಬಂತು ಅಂದ್ರೆ ಇದ್ರೊಳಗಿಂದ ನಾವು ದುಡ್ಡು ಸರಿಸಾಡ್ಕೊಂಡು ನಾವು ಬಂದಂದು ಆಗ್ಯದ, ಇಲ್ಲಿ ಬಂದಂತದ್ದು ಆಗ್ಯದ. ಮೇವನ್ನೇನು ತಾವೇ ಬೆಳೀತಾ ಇದ್ದೀರಿ? ಹೆಂಗ ಸ್ವಲ್ಪ ನಮ್ಮ ತೋಟದಲ್ಲಿ ಬೆಳೆದಂತ ಮೇವನ ಐತ್ರಿ, ಇದು ಅಲ್ಲದೇ ಹೊರಗಿಂದ ನಾವು ಸ್ವಲ್ಪ ಖರೀದಿ ಮಾಡೀವಿ, ನಾವು ಕಂಬಿತ್ತವ ಮತ್ತೆ ಖರೀದಿ ಮಾಡ್ತೀವಿ, ಅವಕ್ಕೆ ಮಾತ್ರ ನಾವು ದನಗಳಿಗೆ ಮಾತ್ರ ಅಲ್ಲೋಲ್ ಕಲ್ಲೋಲ್ ಏನು ಮಾಡಿದಾಗಿಲ್ಲ, ಅಗದಿ ಅವಕ್ಕೆ ಸುಖಿಯಾಗಿಟ್ಟಿವಿ ನಾವು. ಪ್ರತಿ ವರ್ಷ ನಿಮ್ಮ ಹಾಲಿನ ಉತ್ಪಾದನೆ ಹೆಚ್ಚಾಕೋತೇನೆ ಹೋಗಿದೆ? ಹೌದು, ನಮ್ದು ಪ್ರತಿ ವರ್ಷ ಹೆಚ್ಚಾಕೋತೇ ಹೋಗಿದೆ ರೀ, ಕಡಿಮೆ ಆಗಿಲ್ಲ. ಈ ಹಾಲನ್ನ ನೀವು ಏನು KMF ಹಾಕ್ತೀರಿ? ಹೌದು, ನಾವು KMF ಹಾಕ್ತೇವ್ರಿ. ಇಡೀ ವರ್ಷ ಅಂತ ಒಂದು ಲೆಕ್ಕ ಮಾಡ್ಲಿಕ್ಕಾಗಿ ಕೆಲವೊಂದು ಮೀಟಿಂಗ್ ಇರ್ತಾವ್ರಿ, ಜನರಲ್ ಮೀಟಿಂಗ್ ಅದು, ಅದ್ರ ಟೋಟಲ್ KMF ಒಂದು ಲೆಕ್ಕ ಇಟ್ಟು ಅವರನ್ನೇ ಸರಿಪಡಿಸಿ ಮೀಟಿಂಗ್ ದೊಳಗ ಪಬ್ಲಿಕ್ ಜನರಿಗೆ ಹೇಳ್ತಾ ಇದ್ರು, ಇವತ್ತು ಇವರು ಬುಕ್ ಸೌಕರ್ಯದಿಂದ 48,000 liter ಹಾಲ, 46,000 liter ಹಾಲ KMF ಜನರಲ್ ಮೀಟಿಂಗ್ ದಾಗ ಅವರೇ ಹೇಳುದು, ನಾವು ಲೆಕ್ಕಾಚಾರ ಇಟ್ಟದ್ದು ಅಲ್ಲ, ತಿಳ್ತೇನೆ ಅವರೇ ಹೇಳುದಾಗ್ಯದ. ಆದ್ರೆ ನಾವು ಹಾಕುದು ನಮ್ಗೆ ಗುರ್ತಿರ್ತಾರಿ, ಅಂದ್ರೆ ಅವರಿಂದ ಬರ್ತಂದ್ರೆ ಪಬ್ಲಿಕ್ ಬರುದಲ್ರಿ, ಎಲ್ಲರಿಗೂ ರೈತರಿಗೂ ಕಿವಿ ಕೇಳ್ತದ, ಏ ಅವ್ರು ಹಿಂಗ್ ಮಾಡ್ರೆ ನಾವು ಮಾಡ್ಬೇಕ ಹೆಂಗ, ನಾವೊಂದೆರಡು ಹಾಕಳ್ತಾರನು ಅನ್ನಂತ ಜನರಲ್ಲಿ ಭಾವನೆ ಬಂದು ಎಷ್ಟೋ ರೈತರು ಇಲ್ಲಿ ಹೈನುಗಾರಿಕೆ ಮಾಡುವಂತ ಅಭಿಲಾಷೆ ಹುಟ್ಟಿರಿ. ಈಗೇನು ತಮಗೆ ಹಾಲಿಗೆ 1 liter ಏನು ರೇಟ್ ಸಿಗ್ತಾ ಇದೆ, ಅದು ಸಾಕಷ್ಟು ಯೋಗ್ಯ ದರ ಅಂತ ಹೇಳಿ ತಮಗೆ ಅನಿಸ್ತದ? ಸಾಕಷ್ಟು ಯೋಗ್ಯ ದರ ಅಂತ ನಾವೇನು ಅನ್ನಂಗಿಲ್ರಿ, ನಮ್ಮ ಸುಖಕ್ಕಾಗಿ ಏನೇನು ಹೆಚ್ಚಿನ ಏನ್ರಿ ಆಶಾ ಇಟ್ಕೊಂಡು ಏನ್ರಿ ಮಾತಾಡಬಹುದು. ಅವರು KMF ₹23 ಮೊದಲು 18 ಇತ್ತು, 19 ಮಾಡಿದ್ರು, 20 ಮಾಡಿದ್ರು, 21 ಮಾಡಿದ್ರು, ಈಗ 23 ನಡೆದ್ರೆ ಸದ್ಯ ಅಲ್ಲಿ ಗೌರ್ಮೆಂಟ್ ಪ್ರೋತ್ಸಾಹ ಒಂದು ₹5 ಕೊಡ್ತಾರೆ ಪರ್ ಲೀಟರ್ಗೆ. ಇದಕ್ಕೆ ಹೆಚ್ಚಿಗಂತೂ ಏನಿಲ್ಲ, ನಾವು ಬಿಡಿದ್ರೆ ಕೊಡೋರು ಯಾರು ಇಲ್ಲ, ನಮಗೆ ರೈತರಿಗೆ ಕೊಡೋರು ಯಾರು ಇಲ್ಲ, ತಿಳ್ತಾರೆ. ಈಗ ಕೊಬ್ಬಿನ ಔಷಧ ಆಧಾರದ ಮೇಲೆ ನಿಮಗೆ ರೇಟ್ ಕೂಡ ಫಿಕ್ಸ್ ಆಗ್ತಿರ್ತದೆ, ಅದನ್ನ ಯಾವ ರೀತಿ ಈಗ ಕೊಬ್ಬಿನ ಅಂಶ ಹೆಚ್ಚು ಮಾಡಬೇಕು ಅಂತಂದಾಗ ಯಾವ ರೀತಿ ನೀವು ಆಹಾರದ ಮಿಶ್ರಣ ಮಾಡೋದಾಗ್ಲಿ ಅಥವಾ ಅವುಗಳಿಗೆ ದಾಣಿ ಮಿಶ್ರಣ ಕೊಡೋದಾಗ್ಲಿ ಮಾಡ್ತೀರಿ? ಹಾ, ಕೊಬ್ಬಿನ ಅಂಶ ಹೆಚ್ಚಿಗೆ ಬರಬೇಕು ಅಂದ್ರೆ ನಾವು ಹತ್ತಿಕಾಳು ಹಿಂಡಿ, ಶೇಂಗಾದ ಹಿಂಡಿ, ಮೆಕ್ಕೆಜೋಳ ನುಚ್ಚ ಇದನ್ನು ಕುಡಿದ್ರಿಂದ ಹತ್ತಿಕಾಳು ಹಿಂಡಿಯಿಂದ ಕೊಬ್ಬಿನ ಅಂಶ ಹೆಚ್ಚು ಬರ್ತದ್ರಿ, ಇದ್ರ ಬಿಟ್ಟು ಮತ್ತೆ ಯಾವುದಕ್ಕೂ ಬರೋದಿಲ್ರಿ. ಮತ್ತು ಹಸಿ ಮೇವು ನಾವು ಯಾವುದೇ ಅಲ್ಲಿ ಈಗ ಸೊಪ್ಪ ಗಿಪ್ಪ ಯಾವುದೇ ಹಾಕಿದ್ರೆ ಅದಕ್ಕೆ ಬರಂಗಿಲ್ರಿ, ಮತ್ತು ಈ ಕಬ್ಬಿನ ವಾಡಿ ಹಾಕಿದ್ರೆ ಬರಂಗಿಲ್ಲ. ಮೆಕ್ಕೆಜೋಳಕ್ಕೆ ಹೆಚ್ಚು ದನ ಹಿಂಡ್ತದ್ರಿ ಹಸಿ ಮೇವು ಇತ್ತಂದ್ರೆ, ಅದಕ್ಕೆ ಕೊಬ್ಬಿನ ಅಂಶ ಸ್ವಲ್ಪ ಕಮ್ಮಿ ಬರ್ತದೆ.

ಗುರುದೇವ ಪೂಜಿಸುವೆ ಪೂಜಿಸುವೆ ಮಾಲಿಂಗೇವಿ ಕರುಣಾಳು ಕೃಪೆ ಮಾಡು ಶಿವಲಿಂಗೇವಿ ಕರುಣಾಳು ಕೃಪೆ ಮಾಡು ಶಿವಲಿಂಗೇವಿ ಹಗಲಿರುಳು ನಿಮ್ಮನ್ನೇ ಭಜಿಸುವೆವು ಹಗಲಿರುಳು ನಿನ್ನನ್ನೇ ಭಜಿಸುವೆವು ನಿನ್ನೋಳು ಭಕ್ತಿಯ ಬೇಡುವೆವು ನಿನ್ನೋಳು ಭಕ್ತಿಯ ಬೇಡ